ಈಗಾಗಲೇ ನಾವು ವಾಣಿಜ್ಯೀಕರಣಗೊಳಿಸಿರುವಂಥ ಕಂಪನಿಗಳ ಮುಖಾಂತರ ನಾವು ಇದನ್ನು ಬೀಜ ಕೊಡ್ತಾ ಇದ್ದೀವಿ. ಅದರಲ್ಲಿ ಸುಮಾರು 3 ಕಂಪ್ನಿಗಳಿಗೆ ನಮ್ಮ ಹೈಬ್ರಿಡ್ಗಳನ್ನು, 2 ಹೈಬ್ರಿಡ್ಗಳನ್ನು ನಾವು ವಾಣಿಜ್ಯೀಕರಣಗೊಳಿಸಿದ್ದೀವಿ. ಅವುಗಳ ಮುಖಾಂತರ ನಾವು ಈ ಮಾರಾಟದಲ್ಲಿ ಕೂಡ ಒಂದು ಡೆಲ್ಟಾ MEH14SIS ಅಂತ ಅದು ವಾಣಿಜ್ಯೀಕರಣಗೊಳಿಸಿರೋದ್ರಿಂದ ಕಂಪನಿ ಮುಖಾಂತರ ಕೂಡ ಅದನ್ನು ನಾವು ಲಭ್ಯತೆಯನ್ನು ತೋರಿಸ್ಕೊಡ್ತಾ ಇದ್ದೀವಿ. ಡಾಕ್ಟರ್ ಮಹದೇವ್ ಅವರೇ, ಮುಸ್ಕಿನ್ ಜೋಳ ಅಂತಂದರೆ ಒಂದೇ ತೆನೆ ಬರಬೇಕು ಅನ್ನೋದೊಂದು ಸಾಮಾನ್ಯವಾದ ಕಲ್ಪನೆ. ಆದರೆ ಕೆಲವು ಸರಿ 2 ತೆನೆ 3 ತೆನೆ ಕೂಡ ಬರುವಂತ ಸಾಧ್ಯತೆ ಇದೆ. ಇದು ತಳಿ ದೋಷವೇ ಅಥವಾ ಆ ತಳಿಯನ್ನೇ ಹಾಗೆ ಅಭಿವೃದ್ಧಿ ಮಾಡಿರ್ತೀರ? ಇಲ್ಲ, ಕೇಶವಮೂರ್ತಿಗಳು ಇಲ್ಲಿ ಮುಖ್ಯವಾಗಿ ನಾವು ತಳಿಗಳು ಯಾವತ್ತು ನಾವು ಕಾಳಿಗೋಸ್ಕರ ಬೆಳೆಯುವಂತ ತಳಿಗಳನ್ನು, ಏಕ ತೆನೆ ತಳಿಗಳೇ ಉತ್ತಮವಾಗಿರುತ್ತವೆ. ಈಗ 2 ತೆನೆ ಬರುವಂತ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ 2 ತೆನೆ ಪೂರ್ಣ ಪ್ರಮಾಣದಲ್ಲಿ ಬಲಿಯೋದಿಲ್ಲ. ಅಂಥ ಸಂದರ್ಭದಲ್ಲಿ ಅದು ನಷ್ಟವಾಗುತ್ತಾ ಹೊರತು ಪೂರ್ಣ ಪ್ರಮಾಣದಲ್ಲಿ ಬಲಿದೇ ಇರುವಾಗ ಆ ಒಂದು ತಳಿ ಉತ್ತಮವಾದ ತಳಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ನಾವು ಮೊದಲು ಬಿಡುಗಡೆ ನಾವೇನು ಮಾಡಿದ್ವಲ್ಲ, ಹೇಮ ಮತ್ತೆ ನಿತ್ತರಿಸಿ, ಅದು ಕಡಾಕಟಿತವಾಗಿ ಏಕತೆನೆಯ ತಳಿಗಳೇ ಆಗಿರೋದ್ರಿಂದ ಉತ್ತಮವಾದ ಒಂದು ತಳಿಗಳೆಂದೇ ಗುರುತಿಸ್ಪಡ್ತೀವಿ. ಆದರೆ ಏನು ಈಗ ಹೈನುಗಾರಿಕೆ ಎಲ್ಲಿ ಹೆಚ್ಚು ಬಲವಾಗಿದೆ ಅಂಥ ಪ್ರದೇಶಗಳಲ್ಲಿ ಮುಸುಕಿನ ಜೋಳವನ್ನು ಮೇವು ಅಥವಾ ಕಾಳು ಅಥವಾ ಮೇವು ಎರಡೂ ರೀತಿಯಲ್ಲೂ ವ್ಯವಸ್ಥೆ ಮಾಡಿ ರೈತರು ಬೆಳೀತಾ ಇದ್ದಾರೆ. ಅವರಿಗೆ 2 ತೆನೆ ಬಂದರೆ ಅದು ಉತ್ತಮವಾದಂಥದ್ದು ಕಾಣುತ್ತೆ. ಅದು ಅವಾಗ ಯಾಕೆಂದರೆ ಅದು ಹಾಲು ತುಂಬಿದ ತೆನೆಗಳು ಜಾಸ್ತಿ ಅವರಿಗೆ ಬೇಕಾಗ್ತದೆ. ಹಾಲು ತುಂಬಿದ ಸಮಯದಲ್ಲಿ ಕಟಾವು ಮಾಡೋದ್ರಿಂದ ಅದು ಮೇವಿನ ಮತ್ತು ಇವನ್ನು ನಾವು ಸೈಲೇಜ್ ಮಾಡಿದಾಗಲೂ ಕೂಡ ಸೈಲೇಜ್ ಗುಣಮಟ್ಟನೂ ಉತ್ತಮವಾಗಿರ್ತದೆ. ಹಾಗಾಗಿ ಅದು 2 ತೆನೆ ಬಂದರೂ ಅಥವಾ 3 ತೆನೆ ಬಂದರೂ ಸೈಲೇಜ್ಗೆ ಉಪಯೋಗಿಸ್ಕೊಳ್ಳುವಂಥದ್ದಿದೆ. ಅದು 2 ಪರಿಪೂರ್ಣವಾಗಿ 2 ತೆನೆಗಳು ಬಲ್ತರೆ ಅದು ಉತ್ತಮವಾದ ತಳಿ. ನಮ್ಮ ಒಂದು ತಳಿಯಲ್ಲಿ ಏನು MEH14-5 ಅಂತ ಹೇಳ್ತೀವಿ, ಅದರಲ್ಲಿ 80% 2 ತೆನೆಯೂ ಕೂಡ ಉತ್ತಮವಾದ ಕಾಳು ಬಿಡ್ತದೆ. ಹಾಗಾಗಿ ಅದರ ಒಂದು ಉತ್ಕೃಷ್ಟತೆ, ಪೌಷ್ಟಿಕತೆ, ಅದರ ವೃದ್ಧತೆ ಜಾಸ್ತಿ ಇರೋದ್ರಿಂದ 2 ತೆನೆಯೂ ಕೂಡ ಚೆನ್ನಾಗಿ. 2 ಒಟ್ಟಿಗೆ ಕಟಾವಿ ಬರ್ತವೆ? 2 ಒಟ್ಟಿಗೆ ಕಟಾವು ಬರ್ತದೆ. 2 ಯಾವತ್ತು ಮುಸ್ಕಿನ ಜೋಳದ 2 ಕಟಾವು ಆ ರೀತಿ ಬರೋದಿಲ್ಲ, ಒಂದೇ ಸಾರಿ ಕಟಾವು ಮಾಡಬೇಕು, 2 ಒಟ್ಟಿಗೆ ಕಟಾವು ಬರ್ತದೆ. ಓಕೆ, ಕೃಷಿ ಹವಾಮಾನ ವರದಿ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಮುನ್ಸೂಚನೆಯ ಪ್ರಕಾರ ಕರಾವಳಿಯ ಕಾಸರಗೋಡು ಸೇರಿದಂತೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳ ಬಹುತೇಕ ಭಾಗಗಳಲ್ಲಿ ಈಗಾಗಲೇ ಉತ್ತಮ ಮಳೆಯಾಗುತ್ತಿದೆ. ಸಣ್ಣ ಪ್ರಮಾಣದ ಗುಡುಗಿನ ಸಾಧ್ಯತೆಯೂ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ. ಈ ಮಳೆಯು ನಾಳೆಯ ತನಕವೂ ಮುಂದುವರೆಯುವ ಲಕ್ಷಣಗಳಿವೆ. ಈಗಿನಂತೆ ಮಳೆಯು ಡಿಸೆಂಬರ್ 4 ತನಕ ಮುಂದುವರೆಯುವ ಮುನ್ಸೂಚನೆಯಿದ್ದು ನಂತರ ಕಡಿಮೆಯಾಗುವ ಸೂಚನೆಗಳಿವೆ. ಮಲೆನಾಡಿನ ಕೊಡಗು, ಹಾಸನ, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಗಳ ಬಹುತೇಕ ಭಾಗಗಳಲ್ಲಿ ಈಗಾಗಲೇ ನಿರಂತರ ಮಳೆಯಾಗುತ್ತಿದೆ. ಡಿಸೆಂಬರ್ 5 ಇದೇ ರೀತಿ ಮಳೆ ಮುಂದುವರೆಯುವ ಲಕ್ಷಣಗಳಿವೆ. ನಂತರ ಮಳೆ ಕಡಿಮೆಯಾಗಿ ಮೋಡದ ವಾತಾವರಣ ಮುಂದುವರೆಯುವ ಲಕ್ಷಣಗಳಿವೆ. ರಾಜ್ಯದ ಉತ್ತರ ಒಳನಾಡು ಭಾಗಗಳಲ್ಲಿ ಮೋಡ ಹಾಗೂ ಅಲ್ಲಲ್ಲಿ ತುಂತುರು ಮಳೆಯಾಗುತ್ತಲಿದೆ. ಹಾವೇರಿ, ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳ, ಉತ್ತರ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವ ಪ್ರದೇಶಗಳಲ್ಲಿ ಜಾಸ್ತಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಬಹುತೇಕ ಭಾಗಗಳಲ್ಲಿ ಮಳೆಯ ಮುನ್ಸೂಚನೆ ಇದೆ. ಈಗಿನಂತೆ ಉತ್ತರ ಒಳನಾಡಿನಲ್ಲಿ ಡಿಸೆಂಬರ್ 4 ತನಕ ಬಿಸಿಲು, ಮೋಡ ಹಾಗೂ ಒಂದೆರಡು ಕಡೆ ತುಂತುರು ಮಳೆ ಮುಂದುವರಿಯಲಿದ್ದು, ದಕ್ಷಿಣ ಒಳನಾಡು ಭಾಗಗಳಲ್ಲಿ ಡಿಸೆಂಬರ್ 3 ತನಕ ಮಳೆಯ ಮುನ್ಸೂಚನೆ ಇದೆ. ನಂತರ ಬಿಸಿಲಿನ ವಾತಾವರಣದ ಸಾಧ್ಯತೆ ಇದೆ. ಫೆಂಗಲ್ ಚಂಡಮಾರುತವು ದುರ್ಬಲಗೊಂಡಿದ್ದು ತಿರುಗುವಿಕೆಯ ಪ್ರಮಾಣದಲ್ಲಿದೆ. ಡಿಸೆಂಬರ್ 3 ಮುಂಜಾನೆ ಸುಮಾರು 2 ಅಂದಾಜಿಗೆ ಕರ್ನಾಟಕದ ಮಂಗಳೂರು ಹಾಗೂ ಕೇರಳದ ನೀಲೇಶ್ವರ ಮಧ್ಯೆ ಅರಬ್ಬಿ ಸಮುದ್ರಕ್ಕೆ ಪ್ರವೇಶಿಸುವ ಸಾಧ್ಯತೆಗಳಿವೆ. ಚಂಡಮಾರುತವು ಅರಬ್ಬಿ ಸಮುದ್ರಕ್ಕೆ ಪ್ರವೇಶಿಸಿದ ನಂತರವೂ ಬಂಗಾಳಕೊಲ್ಲಿಯ ಕಡೆಯಿಂದ ಗಾಳಿ ಸೆಳೆಯಲ್ಪಡುವುದರಿಂದ ಹಿಂಗಾರು ರೀತಿಯ ಮಳೆ ಮುಂದುವರೆಯುವ ಸಾಧ್ಯತೆಗಳಿವೆ. ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಿಂದ ರೈತ ಬಾಂಧವರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಈಗಾಗಲೇ ಮಳೆಯಾಗುತ್ತಿರುವುದರಿಂದ ರಾಗಿ ಹಾಗೂ ಭತ್ತ ಕಟಾವು ಮಾಡುವ ಕೆಲಸವನ್ನು ಸ್ಥಗಿತಗೊಳಿಸಬೇಕು. ಈಗಾಗಲೇ ಕಟಾವಾದ ಬೆಳೆಯನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿ ಟಾರ್ಪಾಲ್ಗಳ ಸಹಾಯದಿಂದ ಸಂರಕ್ಷಿಸಿಕೊಳ್ಳಬೇಕು. ಹೆಚ್ಚುವರಿ ಮಳೆ ನೀರು ಜಮೀನಿನಲ್ಲಿ ನಿಲ್ಲದಂತೆ ಕ್ರಮ ವಹಿಸಬೇಕು. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಡಾ